ಚಂದ್ರಶೇಖರ ಭಾರತಿ ಗುರುವೇ ಪರಮ ಕೃಪಾತಿಂದೇ, ಎಂದೆಂದಿಗೂ ನಿಮ್ಮ ಯಾನಿಜ ಪಾದ ಕಮಲವ ನಂಬಿ ತುತಿಸುವೆ. ಚಂದ್ರಶೇಖರ ಭಾರತಿ ಗುರುವೇ ಪರಮ ಕೃಪಾತಿಂದೇ, ವೇದ ಶಾಸ್ತ್ರ ಪಾರಂಗತ ವೇದ ಭಾವ ವಿವರ್ಚಕ ಮೋದಕರ ಸಂಪೂಜಿತ ಶ್ರೀಧರಾದ ಸಾಧಿತ ವಿನುತ, ಶ್ರೀಧರಾದ ಸಾಧಿ ವಿನುತ. ಚಂದ್ರಶೇಖರ ಭಾರತಿ ಗುರುವೇ ಪರಮ ಕೃಪಾ ಸಿಂಧುವೇ, ಶೃಂಗಗಿರಿ ಗುರುಕುಲೇಶ ತುಂಗಾ ನದಿ ತಟ ನಿವಾಸ, ಸಂಗರಹಿತ ಮಂದಘಾಸ ಮಂಗಳಾಂಗ ಸುಪ್ರಕಾಶ. ಚಂದ್ರಶೇಖರ ಭಾರತಿ ಗುರುವೇ ಪರಮ ಕೃಪಾ ಸಿಂಧೇ, ದೀನದಯ ಪೂರ್ಣ ಮಹಿಮ ಜ್ಞಾನ ವೈರಾಗ್ಯ ಸೋಮ, ಅನಾಥ ಪಾಲಕ ಲಾಮ ಜ್ಞಾನ ಯೋಗ ನಿಧೀಮ. ಚಂದ್ರಶೇಖರ ಭಾರತಿ ಗುರುವೇ ಪರಮ ಕೃಪಾ ಸಿಂಧೇ.